ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿರಂಗ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್, ಮಾನಸಿಕ ಕಾಯಿಲೆ, ಚರ್ಮದ ಸಮಸ್ಯೆ, ಸಂತಾನಹೀನತೆ ಮತ್ತು ಯಾವುದೇ ಕ್ರಾನಿಕ್ ಕಾಯಿಲೆಗಳಿಗೆ ಇಂದೇ ಕರೆ ಮಾಡಿ ಭೇಟಿ ನೀಡಿ ಡಾಕ್ಟರ್ ಧರ್ಯಪ್ಪ ಮುಚಂಡೆ ಹೋಮಿಯೋಪತಿ ಆಸ್ಪತ್ರೆ, ಕಿಮ್ಸ್ BRTS ಎದುರು, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 9960894196, 9960894186. ಛೋಟೆ ಕಿಸಾನೋ ಕಿ ಶಕ್ತಿ, ಕೋಆಪರೇಟಿವ್ ಕಿ ಶಕ್ತಿ, ಔರ್ ಭಾರತೀಯ ನಸ್ಲೆ ಪಶುವೋ ಕಿ ಶಕ್ತಿ ಮಿಲ್ಕರ್ ಏಕ್ ಅಲಗ್ ಹಿ ತಾಕತ್ ಬನ್ತಿ. इस ताकत को बढ़ाने और डेयरी के विकास में जुटे पशुपालकों, तकनीशियनों व डेयरी सहकारी समितियों को प्रोत्साहित करने के उद्देश्य से पशुपालन एवं डेयरी विभाग दे रहा है राष्ट्रीय गोपाल रत्न अवार्ड, जिसमें इस बार से पूर्वोत्तर क्षेत्र को भी शामिल किया जा रहा है. आवेदन के लिए awards.gov.in पर जाएं या अपने नजदीकी कॉमन सर्विस सेंटर, पशु चिकित्सालय या पशुपालन और डेयरी विभाग से संपर्क करें. आवेदन 30 सितंबर 2024. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLIಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLIಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ. ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಶ್ರೋತೃ ಬಾಂಧವರೇ, ನೆನಪಿಸಿಕೊಂಡಾಗೆಲ್ಲ ಬಹಳ ಸಂತೋಷ ಕೊಡೋ ನೆನಪು. ನೆನಪು ನೆನಪು ಸಿಹಿ ನೆನಪು ಚೆಲ್ಲಿದೆ ಶ್ರೀಗಂಧ. ಮನದೊಳಡಗಿರೋ ಮಾಧುರ್ಯವನ್ನ ಹೆಕ್ಕಿ ತರೋ ನೆನಪು. ಪ್ರೀತಿ ಕೊಡುವ ಶಬ್ದ ಮಧುರ. ಮರೆಯಲಾಗದ ಈ ನೆನಪಿನ ಅಂತರಂಗ ಸ್ಮೃತಿ ಪಟಲದಿಂದ ಸ್ಮೃತಿ ಪಟಲದಿಂದ ಸ್ಮೃತಿ ಪಟಲದಿಂದ. ಹಾ ಶ್ರೋತೃ ಬಾಂಧವರೇ, ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ 75 ವಸಂತಗಳನ್ನ ಪೂರೈಸಿರೋ ಅಮೃತ ಮಹೋತ್ಸವದ ಸಂಭ್ರಮಕ್ಕಾಗಿ ನೂತನ ಕಾರ್ಯಕ್ರಮ ಸರಣಿ ಸ್ಮೃತಿ ಪಟಲದಿಂದ. ನಮ್ಮ ಧ್ವನಿ ಮುದ್ರಣ ಭಂಡಾರ ಅನ್ನೋ ಸಿರಿವಂತ ಖಜಾನೆಯಿಂದ ಆಯ್ದ ಕಾರ್ಯಕ್ರಮಗಳ ಮರೆಯಲಾಗದ ಪುಟ ಇದು ಸ್ಮೃತಿ ಪಟಲದಿಂದ. ಭಾರತಿ ವಿಶ್ವಂಬರ ಭರತಿ ಓ ದಶಾವತಾರ ಮೂರ್ತಿ ನೀ ಧ್ರುವನತ್ತು ಏರ್ತಿ ಏರ್ತಿ ಅಲ್ಲಿ ಭೂಮಿ ತಾಯಿ ಇದ್ದಾಳೋ ಭಾರತಿ. ಸ್ಮೃತಿ ಪಟಲದಿಂದ ಪ್ರತಿ ಮಂಗಳವಾರ ಮುಂಜಾನೆ 10 ಗಂಟೆಕ್ಕ, ಸ್ಮೃತಿ ಪಟಲದ ಮತ್ತೊಂದು ಟಿಸಿಲು ಸ್ಮೃತಿ ಸಂಗೀತ ಶುಕ್ರವಾರ ರಾತ್ರಿ 10 ಗಂಟೆಕ್ಕ. ಮರೀದ ಕೇಳ್ರಿ ಸ್ಮೃತಿ ಪಟಲದಿಂದ. ಈಗ ಕೇಳಿ ಸಾವಯವ ಅನುಭವಗಳ ಕುರಿತು ಕಲ್ಪ ಮಲ್ಲಪ್ಪ ಮಾಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಷಣ್ಮಸ್ವ ಚೋಳೇನ್. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವಗಳ ಕುರಿತು ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಹಿಡಕಲ್ ಗ್ರಾಮದ ಹಿರಿಯ ಯಶಸ್ವಿ ರೈತ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಷಣ್ಮಸ್ವ ಚೋಳೇನ್. ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ಕೃಷಿ ಜೀವನ ಅಂದರೆ ಸಾಕಷ್ಟು ಸವಾಲುಗಳದಾವೆ. ನಾವು ಖರ್ಚು ಮಾಡೋದು ಹೆಚ್ಚಾಗ್ಯದ, ಆಮೇಲೆ ವರಮಾನನ ಎಷ್ಟೋ ಜನರಿಗೆ ಕಡಿಮೆ ಬರ್ತದೆ. ಯಾಕಂದರೆ ಈಗ ಭೂಮಿ ಸವಕಳಿ ಆಗಿಬಿಟ್ಟದ, ನಮ್ಮ ಭೂಮಿಯ ಮಣ್ಣು ಫಲವತ್ತಾಗಿಲ್ಲ, ಹೀಗಾಗಿ ಯೂರಿಯಾ ಗೊಬ್ಬರ ಹಾಕೋದು ಜಾಸ್ತಿ ಆಗ್ಯದ. ಗೊಬ್ಬರ ಹಾಕ್ಲಿಕ್ಕಂದ್ರೆ ಪಿಕ ಬರೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮಣ್ಣಿನೊಳಗದ. ಏನಿದಕ್ಕೆ ಕಾರಣ ಇರ್ಬೋದು? ಸಾಕಷ್ಟು ರೈತ ಬಾಂಧವರಿಗೆ ಮಣ್ಣಿನ ಪರೀಕ್ಷೆ ಮಾಡ್ತಾರೆ, ಈಗ ಹುಡುಕಿದ್ರೆ ಸಗಣಿ ಗೊಬ್ಬರ ಸಿಗೋದಿಲ್ಲ ಅವರಿಗೆ, ಅಂಥ ಪರಿಸ್ಥಿತಿ. ತಿಪ್ಪೆ ಗೊಬ್ಬರ ಅಂತೂ ಅಂದರೆ ಭಾಳ ದುಬಾರಿ, ನಿಮ್ಗೆ ಯೂರಿಯಾ ಡಿ ಎ ಪಿನ ಸವಿ ಆಕತಿ ಅದಕ್ಕೆ ಹೋಲಿಸಿದ್ರೆ. ಹೀಗಾಗಿ ಇವತ್ತು ಕೃಷಿ ಭಾಳ ಕಷ್ಟ ಅನ್ನೋ ಪರಿಸ್ಥಿತಿ ಆಗ್ಯದ. ಆಮೇಲೆ ಮೊದಲಿನಂಗೆ ಗಂಭೀರವಾದ ದುಡಿಮೆ ಮಾಡೋ ಸಂಖ್ಯೆನೂ ಭಾಳ ಕಡಿಮೆ ಅದ. ನಮ್ಮ ಅಜ್ಜ ಮುತ್ತಜ್ಜರ ಕಾಲದಾಗ ಬೆಳಗ್ಗೆ 5 ಗಂಟೆಗೆ ಹೊಲಕ್ಕೆ ಹೋಗಿದ್ರು, ಆಮೇಲೆ ಯಾವಾಗಲೂ ಈ ಹೊಲದ ಬಗ್ಗೆ ಅಂಥ ಕಾಳಜಿ ಇರ್ತಿತ್ತು. ಏನು ಬೆಳೆದ್ರು ಕೂಡ ಅದು ಬಂಗಾರ, ನಮ್ದು ಹೊಲ, ನಮ್ಮ ಹೊಲದ ಪೀಕ್ ಎಷ್ಟು ಚಂದ ಬೆಳಿಲಿಕ್ಕತೈತಿ ಅನ್ನೋ ಒಂದು ನೋಡೋದೇನಿತ್ತಲ್ಲ ಅದು ಯಾವಾಗಲೂ ಇರ್ತಿತ್ತು. ಈಗೇನಾಗಿದೆ, ಭಾಳ ಮಂದಿಗೆ ಕೃಷಿ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಆಗ್ಯದ. ಅಂದರೆ ಇವತ್ತು ಬಿತ್ತಿ ಬಂದರೆ ಮುಂದೆ ಕಳೆ ಬಂದತ್ತ ನೋಡೋಕಟ್ಟು ಹೋಗ್ತಾರೆ, ಆಮೇಲೆ ಸಾಕಷ್ಟು ಕ್ರಿಮಿಕೀಟಗಳು ಬಲದ ಮೇಲೆ ಹೋಗ್ತಾರೆ, ಸಾಕಷ್ಟು ಲುಕ್ಸಾನಾಗಿರ್ತೈತಿ. ಈ ಕಳೆ ತೆಗೆದು ಭಾಳ ಕಷ್ಟ, ಏನು ಮಾಡೋದು ಅಂಥೇಳಿ ಅದನ್ನು ಚಿಂತೆ ಮಾಡ್ತಾರೆ. ಭಾಳ ದುಬಾರಿ, ಆಳು ಸಿಗುವುದಿಲ್ಲ ಅಂಥೇಳಿ ಹಂಗಾಗಿ ಹಂಗೆ ಬಿಟ್ಬಿಡ್ತಾರೆ. ಹಂಗಾಗಿ ಬರೋ ಪೀಕು ಆಟಕಾಟ. ಇದು ಯಾಕೆ ಹೇಳಕತ್ತೀವಿ ಅಂತಂದ್ರೆ, ಇವತ್ತು ನಮ್ಮ ರೈತ ಬಾಂಧವರಿಗೆ ಬದಲಾದ ಕೃಷಿ ಪದ್ಧತಿ ಸಾಕಷ್ಟು ಅವರಿಗೆ ಲುಕ್ಸಾನಿ ತಂದುಕೊಟ್ಟದ. ಹಿಂದೆ ಎಮ್ಮೆ ಆಕಳ ಆಮೇಲೆ ಎತ್ತು, ಅಂದರೆ ಈ ಗಳೆ ಹೊಡೆದು ಕೆಲಸ ಮಾಡೋ ಸಮಯದೊಳಗೆ ಹೊಲದ ಕೆಲಸ ಭಾಳ ಸಹಜವಾಗಿ ನಿಸರ್ಗದತ್ವವಾಗಿ ಆಗ್ತಿತ್ತು. ಈಗ ನಾವು ಟ್ರ್ಯಾಕ್ಟರ್ ಹೊಡಿತೀವಿ, ಎತ್ತುಗಳೆಲ್ಲ ಮಾಯ ಆಗ್ಯಾವೆ. ಅಂದರೆ ನಮ್ಮ ಕೃಷಿ ಒಂದು ಜಟಿಲವಾಗ್ತಾ ನಡೆದದೆ. ಈಗ ನಿಜವಾಗಿ ನಮ್ಮ ಕೃಷಿಯೊಳಗೆ ನಾವು ಏನಾದ್ರು ಒಂದು ಸಂಪನ್ನತೆ ಕಾಣಬೇಕು, ಆಮೇಲೆ ಒಂದು ಶ್ರೀಮಂತಿಕೆ ಕಾಣಬೇಕು ಅಂತಂದ್ರೆ ಸಾವಯವಕ್ಕೆ ಬರೋದು ಭಾಳ ಒಳ್ಳೆಯದು. ಸಾವಯವ ಬರೋದು ಅದೇನು ಸರಳೇನಲ್ಲ, ಎರಡು ಮೂರು ವರ್ಷ ಸುಮ್ಮನೆ ಕಾಯ್ಬೇಕಾಕತಿ ಹೊಲ ಸಾವಯವ ಮಾಡಲಿಕ್ಕೆನ. ಅಂಥ ಸಂದರ್ಭದೊಳಗೆ ಇವತ್ತು ಬರೀ ಒಂದು 2.5 ಎಕರೆ ಒಂದು ಜಮೀನೊಳಗೆ ಸಾವಯವ ಕೃಷಿಯನ್ನು 16 ವರ್ಷಗಳಿಂದನೇ ಮಾಡ್ಕೊಂಡು ಬಂದ ಒಬ್ಬ ಯಶಸ್ವಿ ರೈತ ಬಾಂಧವರು ನಮ್ಮ ಕೂಡ ಅದಾರ. ಅವ್ರು ಭಾಳ ಸಂತೃಪ್ತ ಒಂದು ಜೀವನ ಅವ್ರದ್ದು, ಹೃದಯ ಶ್ರೀಮಂತರಿಕೆ ಭಾಳ ಅದ, ಆರಾಮಿದ್ದಾರೆ, ಮತ್ತು ಹುರುಪದ ನಾನು ಮಾಡ್ತಾ ಇರೋ ಕಾಯಕ ಶ್ರೇಷ್ಠವಾದ ಅನ್ನೋ ಒಂದು ವಿಶ್ವಾಸ ಅದ. ಅವರೇ ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು, ರಾಯಬಾಗ್ ತಾಲೂಕು ಹಿಡಕಲ್ನವರು. ಇಂಥ ಒಂದು ಯಶಸ್ವಿ ರೈತರ ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೂ ಕೂಡ ಒಂದು ಸ್ಫೂರ್ತಿ ಬರ್ತದೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರು ಬಂದಾರ, ನಿಮಗೆ ತಮ್ಮ ಮಾಹಿತಿಯನ್ನು ಹೇಳಲಿಕ್ಕೆ ಬಂದಾರ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಕಲ್ಲಪ್ಪ ಅವರೇ. ನಮಸ್ಕಾರ ಸರ್. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ? ದಿನಾಲು ಕೇಳ್ತೀರಿ ಸರ್. 72ರಿಂದ ಆಗ ಲೈಸೆನ್ಸ್ ಇತ್ತು ರೇಡಿಯೋಕ್ಕೆ, ಆಗಿಂದ ಹಿಡಿದು ಕೇಳ್ತಾ ಇದ್ದೀವಿ ರೀ. ಏನು ರೇಡಿಯೋ ಅಂದರೆ ಅಪರೂಪ ಆಗ್ಯಾವ ರೀ, ಹುಡುಕಿ ಆಡ್ಕೋತ ಹೋಗ್ಬೇಕ್ರಿ, ಊರಿಗೆ ಒಂದು ಎರಡು ಅನ್ನೋ ಹಂಗೆ. ಈಗ ರೇಡಿಯೋ ಯಾವತ್ತೂ ಕೇಳ್ತೀವಿ ರೀ ನಾವು. ಕಲಪ ಅವರೇ, ನಿಮ್ಮ ಮುಖದಲ್ಲಿ ಒಂದು ಆರೋಗ್ಯದ ಕಳೆ ಅದ. ಇವತ್ತು ಆರೋಗ್ಯದ ಕಳೆ ಭಾಳ ಮಂದಿಗಿಲ್ಲ, ಯಾಕಂದರೆ ಊಟ ಮಾಡೋದು ಸರಿಯಿಲ್ಲ, ಎಲ್ಲ ರಾಸಾಯನಿಕಗಳು ಉಪಯೋಗ ಮಾಡ್ತೀವಿ, ಬೇರೆ ಬೇರೆ ಕಾರಣಗಳಿಂದ ಉತ್ತಮವಾದ ಆಹಾರ ಸಿಗ್ತಾ ಇಲ್ಲ ಇವತ್ತು. ಅದು ನಿಮ್ಮ ಮುಖದಲ್ಲಿ ಒಂದು ಕಾಂತಿ ಬೆರಣೆ ಅದ, ಏನು ಕಾರಣ? ನಾವು 16 ವರ್ಷಕ್ಕಿಂತ ಹಿಂದೆ ಹೋದ್ರಿ, ನಾವು ಕೆಮಿಕಲ್ಸ್ ಹಾಕುವತ್ನಾಗ ಕಂಪ್ನಿ ಅವರು ಹೇಳಿದಕ್ಕಿಂತ ಹೆಚ್ಚಿಗೆ ಆಗ್ತಿದ್ದೀನಿ ರೀ, ಇಳುವರಿನೂ ಹಂಗೆ ತೆಗೆದ್ನಿ. ಅದ್ರ ಮೇಲೊತ್ತು ಏನು ನೀ 2008 ಅಬ್ದುಲ್ ಕಲಾಂ ಅವರ ಅಧ್ಯಕ್ಷತೆದಾಗ ವಿಧಾನಸೌಧಕ್ಕೆ ಏನು ಸಾವಯವ ಘೋಷಣೆ ಮಾಡಿದ್ರಿ, ನಾವು ಅಂದಿಂದ ಹಿಡ್ದು ನಾವು ಗೊಬ್ಬರ ಅಂತೇಳಿ ಕೈಲಿ ಹಿಡ್ದಿಲ್ಲ ರೀ. ನನಗೆ ಮೊದಲಾದರೂ ಏನು ಪೆಟ್ಟಿತ್ರಿ, ಗೊಬ್ಬರದ ಗೊಬ್ಬರ ಅಂಗಡಿಯವ್ರು ಹೇಳಿದಷ್ಟು ರೊಕ್ಕ ಕೊಡ್ತೀವಿ, ನಮಗೆ ಚೀಲ ಹೊರ್ಸಂಗಿಲ್ಲ ಅವ್ರು, ಇದೊಂದು ಪೆಟ್ಟಿತ್ತು, ನಮಗೆ ಫ್ರೀ ಏನು ಕೊಡೋಂಗಿಲ್ಲ, ಹೊರ್ಸಾಕ್ ಹಿಡಿಯಂಗಿಲ್ಲ, ಅವ್ರು ಹೇಳಿದ್ರಾಗ 1 ರೂಪಾಯಿನೂ ಕಡಿಮೆ ಇತ್ತು, ಉಳಿದಿಲ್ಲ ಇಟ್ಟು ಕೊಟ್ಟರು ಹೊರ್ಸಾಕ್ ಹಿಡಿಯಂಗಿಲ್ಲ, ಇದೊಂದು ಪೆಟ್ಟಿತ್ತು. ಒಂದೊಂದು ಟೈಮ್ನಾಗ ಗೊಬ್ಬರ ಹೋಗೋದ್ರೆ ನಮ್ದು ಕಲರ್ ಹಿಡಿತಿತ್ತು, ಒಮ್ಮೆ ಹಿಡಿತಿದ್ದಿಲ್ಲ. ಆ ವಿಷಯ ನಾವು ಯೂನಿವರ್ಸಿಟಿ ಅವ್ರಿಗೆ, ಕೃಷಿ ಇಲಾಖೆ ಅವ್ರಿಗೆ ಎಲ್ಲರಿಗೂ ಚರ್ಚೆ ಮಾಡಿನ್ಯ. ಅವರು ಪೂರ ಆತ್ಮೀಯರಿದ್ದರಿ, ಅವ್ರಿಗೇನು ಹೇಳಿ ನಾ ಗೊಬ್ಬರ ತಂದು ಚೆಕ್ ಮಾಡಿಸ್ತೀನಿ ನಿಮ್ಮಲ್ಲಿ ಎಲ್ಲಿ ಮಾಡಿಸೋದು ಅಂತ ಕೇಳಿ. ಅವ್ರು ಆತ್ಮೀಯ ಇದ್ರೆ ಅನ್ನೋದ್ಲೆ ನಮಗೇನು ವಿಷಯ ಹೇಳ್ರಿ, ಅವ್ರೆ ಗೊಬ್ಬರ 1 ವರ್ಷದಾಗ ಒಂದು ಅಂಗಡಿಯಾಗ 1 ಚೀಲ ನಾವು ಚೆಕ್ ಮಾಡ್ತೀವಿ, ಅದ್ರಾಗಿಂದ 1 ಕಿಲೋ ಶ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡ್ತೀವಿ. ಉಳಿದ ವರ್ಷ ತನಕ ಮನ್ನೆ ಮಾಡ್ರೂ ಕೇಳಂಗಿಲ್ಲ ತಿಳಿ, ಈ ರೀತಿಯಾಗಿ ಮಾತಾಡ್ರಿ ಅವ್ರು, ಯಾಕಂದ್ರೆ ಅವ್ರಿಗೆ ನಮಗೆ ಆತ್ಮೀಯತೆ ಅನ್ನೋದ್ಲಿ ರೀ, ಅಂದರೆ ತಿಳಿತ್ರಿ ನಮಗೆ ಈ ಗೊಬ್ಬರದ ಮಹಿಮಾ, ಇದು ರೈತನ ಕುತ್ತಿಗೆ ಕೊಯ್ಯೋತಿ ಅಂತೇಳಿ ತಿಳ್ಕೊಂಡ ಅದನ್ನ ಈಗ ನಾ ಸಾವಯವ ಬಂದ ಮೇಲೆ ಗೊಬ್ಬರ ಬಂದ್ ಮಾಡಿನ್ರಿ ಎಲ್ಲ ಪೂರ್ತಿ, ಬರೇ ವಿಶ್ವಾಸ ಮೇಲೆ ನಾ ಏನು ಚಾಲು ಮಾಡ್ರಿ. ಆದ್ರೆ ಸಂಪರ್ಕ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಪಶು ಇಲಾಖೆ, ಅರಣ್ಯ ಇಲಾಖೆ, ಎಲ್ಲ ಇಲಾಖೆಗಳು ಸಂಪರ್ಕ ಮಾಡ್ರಿ, ಇನ್ನು ರೇಷ್ಮೆ ಇಲಾಖೆ, ಎಲ್ಲ ಇಲಾಖೆ ಸಂಪರ್ಕ ಮಾಡಿ ಎಲ್ಲ ಥರ ಬೆಳೆಯೋದವ್ರಿ, ನನ್ನಲ್ಲಿ ಜೇನು ಐತಿ ಎಲ್ಲ ಐತ್ರಿ. ಆದರೆ ಈ ಗೊಬ್ಬರ ಬಿಟ್ಟ ಮೇಲೆ ಹೋತ್ರಿ ನಮ್ಮದು ದವಾಖಾನೆ ಪೂರ್ತಿ ಬಂದಾತು, ಮುಂದೆ ಆರೋಗ್ಯ ಸರಿಯಾಗಿ ಉಳಿತು. ಇದು ಅಲ್ಲದ ಆದಾಯ ಈಗ ಬ್ಯಾಂಕಿನಾಗ ನಮ್ಮದು ಹೇಳ್ಕೊಳ್ಳೋ ಹಂಗಿಲ್ಲ, ನಮ್ಗೆ ಅರ್ಚನೆ ಆಗಬಾರ್ದಂಗೆ ಬ್ಯಾಲೆನ್ಸ್ ಇಟ್ಕೊಂಡು ನಾವು ತೃಪ್ತಿ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ, ಯಾವುದು ಕುಂದು ಕೊರತೆ ತಿಳಿಯಿಲ್ಲ. ನಮ್ಮ ಬೆಳೆಗಳ ಬಗ್ಗೆ ಮಾಹಿತಿ ಹೇಳಬೇಕಾದ್ರೆ ನಮಗೆ ಈ ಮುಖ್ಯ ಬೆಳೆಗಳು ಕಬ್ಬು ಐತಿ, ಅರಿಶಿನ ಒಮ್ಮೆಮ್ಮೆ ಹಚ್ತೀವಿ, ಒಮ್ಮೆಮ್ಮೆ ಇರೋದಿಲ್ಲ, ಒಂದು 2 ವರ್ಷ ಇರ್ತೈತಿ, 2 ವರ್ಷ ಖಾಲಿ ಇರ್ತೈತಿ. ರೇಷ್ಮೆ ಐತಿ 8 ವರ್ಷದಿಂದ, ಬದುಗಳಿಗೆ ಎಲ್ಲ ಅರಣ್ಯ ಗಿಡಗಳು ಅದಾವು, ಒಳಗೆ ರೇಷ್ಮೆ ಏನೈತಿ ಅಂದರೆ 12-6 ಸೈಜ್ನಾಗ ಐತಿ. ಅದ್ರಾಗ ನಡ್ಬಾರ್ಕೆಲ್ಲ ಮುಂಗಾರ್ಯಾಗ ನಮ್ಗೆ ಅಲಸಂದಿ, ಹೆಸರ, ಉದ್ದ, ಕರಿ ಎಳ್ಳ, ಬಿಳಿ ಎಳ್ಳ, ಇವು ಕೊತ್ತಂಬರಿ ಇವೆಲ್ಲ ಕಾಳಿಗಾಗಿರ್ತಾವು. ಇದು ಅಲ್ಲದೆ ನವಣಿ, ಹಾರ್ಕ, ಉದ್ಲ ಇವು ಕಿರುಧಾನ್ಯನೂ ಅದಾವು. ಈ ರೇಷ್ಮೆ 6x6 ನಮ್ದು ಸುವರ್ಣಗಡ್ಡೆ ಐತಿ. ಸುವರ್ಣಗಡ್ಡೆ ಅಂದರೆ ಇದು ಕುಂಬಳಕಾಯಿ ಟೈಪ್ ನೆಲದಾಗ ಹಾಕೈತಿ ರೀ, ಇದು ಶಿವಮೊಗ್ಗ ಸೈಡ್ ಹೆಚ್ಚೈತಿ, ನಮ್ಮಲ್ಲಿ ನಮ್ಮ ಜಿಲ್ಲಾದಾಗ ಇರಳ ಎಲ್ಲೇ ಇದ್ರು. ಮುಂದೆ ನಮ್ಮಲ್ಲಿ ಬದುಗಳಿಗೆಲ್ಲ ಹಣ್ಣಿನ ಗಿಡಗಳು, ಹಣ್ಣಿನ ಗಿಡ ಅಂದರೆ ಪೇರು ಐತಿ, ಚಿಕ್ಕನಿಂಬೆ ಐತಿ, ಸೀತಾಫಲ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ, ಎಲ್ಲ ಥರ ಹಣ್ಣಿನ ಗಿಡಗಳು ಅದಾವೆ. ಲಕ್ಷ್ಮಣ ಫಲ ಅನ್ನಕ ವಿಶೇಷವಾದ ಗಿಡ, ಆ ಹಣ್ಣು ನಾ ತಿನ್ಬೇಕಂದ್ರೆ 8 ವರ್ಷಕ್ಕೆ ತಿನ್ನಿ, ತರು ಹುಡುಕಾಕ ನಂದು 3 ವರ್ಷ ಹೋತು, ಗಿಡ ಹಚ್ಚಿದ ಮೇಲೆ 4 ವರ್ಷಕ್ಕೆ ಕಾಯಾತು, ಕಾಯಿ ಆದ್ಮೇಲೆ ನಮ್ಮ ಗಿಡದಂದ ಕಾಯಿ ತಿಂದು ತೃಪ್ತಿ ಆಯ್ತೀನಿ. ಅವನು ನಾನು ನಿಮ್ಗೆ ಬರೇ ಮುಖದಲ್ಲಿ ನಿಮ್ಗೆ ಕಾಂತಿ ಇದೆ ಅಂತ ಕೇಳಿದ ತಕ್ಷಣ ನೀವು ಒಂದು ಕಥೆನೇ ಹೇಳಿಬಿಟ್ರಿ. ಅಂದರೆ ಸಾವಯವ ಅನ್ನೋದು ನಿಮ್ಮ ಜೀವನದ ಮೇಲೆ ಭಾಳ ಪ್ರಭಾವ ಬೀರೈತಿ. ಈಗ ನಿಮ್ಮ ಊರು ಎಲ್ಲಿ, ನಿಮ್ಮ ಹೊಲ ಎಷ್ಟೈತಿ, ಹೆಂಗೆ ನಿಮ್ಮ ಊರು ಪರಿಸರ ಏನು, ಅದ್ರ ಬಗ್ಗೆ ಒಂಚೂರು ಹೇಳ್ರಲ್ಲ ನಮ್ಮ ರೈತ ಬಾಂಧವರಿಗೆ. ನಮ್ದು ಬೆಳಗಾಂ ಜಿಲ್ಲೆ ರಾಯಬಾಗ ತಾಲೂಕು ಹಿಡಕಲ್ ಗ್ರಾಮ, ಹಿಡಕಲ್ ಬಸ್ ಸ್ಟ್ಯಾಂಡ್ ಸಮೀಪದಾಗ ನಮ್ದು ತೋಟ ಐತಿ. ನಮ್ಮಲ್ಲಿ ಒಂದು 6-7 ತರ ಬಾಳೆ ಗಿಡ ಅದಾವ, ಹಣ್ಣಿನ ಗಿಡ ಎಲ್ಲ ವರೈಟಿ ವರೈಟಿ, ಕಮಲಾಪುರಿ ಐತಿ, ಏಲಕ್ಕಿ ಐತಿ, ರಸಬಾಳೆ ಐತಿ, ಮುಂದೆ ಕರಿಬಾಳೆ ಅತ್ತಳಿ ಐತಿ, ರಾಜಾಪುರಿ ಐತಿ, G9 ಐತಿ, ಅದು ನಮ್ಮಲ್ಲಿ ವಾಲ್ಯ ಅತ್ತಳಿ ಅದ, ತಿಳಿ ತೆಳಗ್ ಮಾಡಕೈತಿ, ಅದು ಯಾಕಂದ್ರೆ ಅದು ನಿಷೇಧಾಗಿ ಬೆಳೆದ ಅದು G9. ಉಳಿದ್ವೆಲ್ಲ ಚಲೋ ಅದಾವ, 2.5 ಎಕರೆ ಒಳಗೆ ತೃಪ್ತಿ ಜೀವನ ಬದುವಿಗೆಲ್ಲ ಇವು ಬಾಳೆ ಐತಿ, ಹಣ್ಣಿನ ಗಿಡ ಮೇವು ಅದಾವು, ಒಳಗೆ ನಮಗೆ ಬೆಳೆಗಳು ಅದಾವು. ಈಗ ಸಾವಯವ ಕೃಷಿ ಪದ್ಧತಿ ಅಂದ್ರೆ ಏನು ಅಂದ್ರೆ, ಈಗ ಸಾಂಪ್ರದಾಯಿಕ ಕೃಷಿ ಈಗ ಮಾಡ್ಲಿಕ್ಕೆ ಈಗ ಅದಕ್ಕೆ ನಿಮಗೆ ಬಹಳ ವ್ಯತ್ಯಾಸ ಐತಲ್ಲ, ಯಾಕಂದ್ರೆ ಈಗ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾರ ಅವರು, ಈಗ ನೀವು ಎತ್ತು ಉಪಯೋಗ ಮಾಡ್ತೀರಾ? ನಾವು ಎತ್ತು ಉಪಯೋಗ ಮಾಡ್ತೀವಿ, ಟ್ರ್ಯಾಕ್ಟರ್ ಉಪಯೋಗ ಮಾಡ್ತೀವಿ. ಎತ್ತು ಅದಾವ ನಿಮ್ಮ? ಎತ್ತು ಅದಾವ್ರಿ, ನಮ್ಮ ಇಲ್ಲ, ಬೇರೆದವ್ರು ಎತ್ತಲು ಹಿಡಿತೀವಿ. ಈಗ 4 ವರ್ಷ ಆತು ನಮ್ಮ ಎತ್ತ ತೆಗೆದ್ ನಮ್ಮ ಅಂತಂದ್ರೆ ಬೇರೆ ಆದ ಬಳಿಕ ಜಮೀನು ಆಯ್ತಾತು, ದಿನ ಹೂಡೋದ ಕೆಲಸ ಇರ್ಲಾರ್ಕ ಎತ್ತ ತೆಗೆದೇವು. ಆಕಳುಗಳದಾವ ನಮ್ಗೆ ಹೈನುಗಾರಿಕೆಗೆ. ಈಗ 25 ವರ್ಷದಿಂದ ಮೊದಲೇ ನೀವು ಎಲ್ಲರೂ ಮಾಡೋ ಹಂಗಾನೆ ಕೃಷಿ ಮಾಡ್ತೀವಿ, 16 ವರ್ಷದಿಂದ ನೀವು ಏನ್ ಮಾಡಾಕ್ತೀರಿ, ಸಾವಯವ ಮಾಡ್ತೀವಿ. ಮಣ್ಣನ್ನು ಒಂದು ಫಲವತ್ತು ಮಾಡ್ಬೇಕು, ಸಾವಯವಕ್ಕೆ ತಿರುಗಿಸ್ಬೇಕು ಅಂದ್ರೆ ಎಷ್ಟು ವರ್ಷ ಕಷ್ಟಪಟ್ರಿ, ಹೆಂಗ್ ಶುರು ಮಾಡಿದ್ರಿ? ನಮ್ಮ ಅದು ಕಷ್ಟಪಟ್ಟೇ ನಾವು, ಏಕ್ದಮ್ ಏನು ಸಾವಯವ ಘೋಷಣೆ ಮಾಡಿದ್ರಲ್ಲ ಸರ, ಘೋಷಣೆ ಆದ ಕೂಡಲೇ ನಮಗೆ ಮೈ ಜುಮ್ ಅತ್ತ ಇಲ್ಲಿ ಆ ಘೋಷಣೆದಾಗ. ಜುಮ್ ಅಂದರೆ ಬಂದ ಬಳಿಕ ನಾವು ಏನು ಚಾಲು ಮಾಡಿವು, ನಮ್ಮದು ಒಂದು ರೂಪಾಯಿನೂ ಕಡಿಮೆ ಇಲ್ಲ ಕೆಮಿಕಲ್ಸ್ದಾಗ ಇದ್ದಾಗ ಏನಕತ್ತು. ಆದರೆ ಚಗಳ ಅದು ಸುಡಂಗಿಲ್ಲ, ಮೊದಲಾದರೂ ಸುಡ್ತಿದ್ದಿಲ್ಲ, ಈಗೂ ಸುಡೋದಿಲ್ಲ, ಅದನ್ನೆಲ್ಲ ಅಲ್ಲೇ ಬಿಡ್ತೀವಿ. ಖರ್ಚತೆ ನಮ್ಮ ದನಗಳ ಕಾಲ ಗೊಬ್ಬರ ಬಿಟ್ಟರೆ ಯಾವ ಗೊಬ್ಬರನೂ ಹಾಕಂಗಿಲ್ಲ, ನಮ್ಮ ದನಗಳ ಸಗಣಿ ಉಚ್ಚಿ ಬಿಟ್ರೆ. ನಮ್ಮದು ಹಳೆಯದೊಂದು ಗ್ಯಾಸ್ ಪ್ಲಾಂಟ್ ಕುಣಿಯಿತ್ತು, 83 ಕಟ್ಟಡ ಮಾಡಿದ್ದ ಕುಣಿಯಾಗ ದನಗಳಿಗೆ ಬೆಡ್ ಹಾಕಿದ್ವಿ, ಅದರಾಗಿಂದ ಗೋಮೂತ್ರ ಮೇ ತೊಳೆದ ನೀರ ಸಗಣಿ ನೀರ ಎಲ್ಲ ಹೋಗಿ ಸ್ಟಾಕ್ ಹಾಕೈತಿ, ಅದನ್ನೇ ಜಗಿಸಿ ಬೆಳಿಗೊಳಿಗೆ ಇಟ್ಬಿಡ್ತೀವಿ. ಟಾಯ್ಲೆಟ್ ನೀರು ಅದರಾಗೆ ಬರ್ತೈತಿ. ಈ ರೀತಿ ಎಲ್ಲ ನಮಗೆ ಇದು ಟಾಯ್ಲೆಟ್ ನೀರು ಬಿಡಕ್ಕೆ ಕಾರಣ ಅಂದರೆ ದೇವಂಗಿ ಪ್ರಫುಲ್ ಚಂದ್ರ ಅವರು, ಅವರ ಎಲ್ಲ ರೈತರು ನೋಡಿ ಕಣ್ಣಾಗಿ ನೀರು ಬರ್ತಿದ್ರು ಅವ್ರಿಗೆ, ಯಾಕಂದ್ರೆ ನನ್ನ ರೈತ ತೃಪ್ತಿ ಇರ್ಬೇಕಂತೇಳಿ. ಈ ರೀತಿ ಅವ್ರು ಭಾಳ ಇದನ್ನ ಮಾಡೋರು, ಎಲ್ಲರಿಗೂ ಕೊಬ್ಬರಿ ಬೆಲ್ಲ ಕೊಡೋದು ಬಂದ ಕೂಡಲಿ ಒಂದು 2 ತಾಸು ಮಾತು ಹೇಳೋದು ಎಲ್ಲ ರೈತರ ಬಗ್ಗೆ ಸಂದರ್ಶನ, ಅದಾದ್ಮೇಲೆ ಚೂಡ ಮತ್ತೊಂದು ಸ್ವೀಟ್ ಕೊಟ್ಟ ಇಂತ ಆಮೇಲೆ ಕೈ ಮುಗಿದು ಈ ಮೈಸೂರು ವಿಳೆದೆಲೆ ತಿನ್ನಿ ಅಂದು ಕಳಿಸ್ಕೊಡ್ತಿದ್ರಿ. ಇಷ್ಟ ಇಷ್ಟ ಆತಿಥ್ಯ ಗೌರವ ಮಾಡಿದ ಇದನ್ನ ಮಾಡ್ತಿದ್ರಿ ಅವ್ರು. ನಿಮ್ಮ ಮಾತು ಕೇಳಿದ್ರೆ ಖುಷಿ ಆಗತ್ತೆ ಕಲ್ಲಪ್ಪ ಮಾಳೆ ಅವರ. ಈಗ ನೀವು ಒಂದು ಘೋಷಣೆ ಮಾಡಿದ್ರೆ ನಾ ಸಾವಯವ ಮಾಡ್ತೀನಿ ಅಂತ, ಮನಸ್ಸಿನೊಳಗೆ ಅದು ವಿಚಾರ ಬರ್ಲಿಕ್ಕೆ ಕಾರಣ ಏನು, ಏನು ತೊಂದರೆ ಆಗಿತ್ತು, ಯಾಕೆ ಈ ಘೋಷಣೆ ಮಾಡಿದ್ರೆ? ನಮ್ಗೆ ಮೊದಲೇ ಒಂದೊಂದು ಟೈಮ್ನಾಗ ಗೊಬ್ಬರ ಹೋಗಿದ್ರೆ ಕಲರ್ ಹಿಡಿತಿದ್ದಿಲ್ಲ, ಒಂದೊಂದು ಹಿಡಿತಿತ್ತು, ಅದೊಂದು ತೊಂದರೆ. ಇಲಾಖೆದವ್ರನ್ನ ಈ ವಿಶ್ವವಿದ್ಯಾಲಯದವ್ರನ್ನ ಕೇಳಿ ನಾವು ಟೆಸ್ಟ್ ಮಾಡಿಸ್ತೀವಿ ಇಲ್ಲ ಅನ್ನೋದ್ಲೇ ನಾವು ಇವ್ರು ಮೊನ್ನೆ ಮಾಡಿರು ಕೇಳಂಗಿಲ್ಲ ಅಂತೇಳಿ ಅವ್ರು ಇದನ್ನು ಹೇಳಿಲ್ಲ, ಅದು ಭಾಳ ನನಗೆ ನೋವು ಇದ್ದವು. ಈಗ ಏನು ಘೋಷಣೆ ಮಾಡಿ ವಿಶ್ವಾಸ ಇಟ್ಟಿರಲಿಲ್ಲ, ಭೂಮಿ ತಾಯಿ ವಿಶ್ವಾಸ ಇಟ್ಟರೆ ಒಟ್ಟು ನಂಬಿದವ್ರನ್ನ ಬಿಡುವುದಿಲ್ಲ, ಇದೊಂದು ಮುಖ್ಯ ಕಾರಣ. ಇದು ಅಲ್ಲದೆ ನಾವು ಈ ನಮ್ಮ ಉತ್ತರ ಪ್ರದೇಶದವರು ಅವಧೂತ್ ಶಿವಾನಂದ ಬಾಬಾ ಅವ್ರದ ನಾವೇ ದೇವರು ಏನೈತೀವೋ ಅದು ಆಗ್ಬೇಕು 21 ದಿನದಾಗ ಅಂತೇಳಿ ಅದನ್ನೊಂದು 2 ಸಲ ಹುಬ್ಬಳ್ಳಿ ಕ್ಯಾಂಪ್ನಾಗ ಒಂದು 2 ಕ್ಯಾಂಪ್ನಾಗ ಕನ್ನಡದಾಗ ಕೇಳಿದ್ವು. ಅದ್ರ ಮೇಲತ್ತ ಅವರು ಇಲ್ಲಿ ಅವರು ಅನುಯಾಯಿಗಳು ಅವರು ಕ್ಯಾಂಪ್ ಬಂದ್ ಮಾಡಿರು, ನಾವು ಅವ್ರ ಸಂಪರ್ಕದಾಗಿದ್ವಿ, ಅದನ್ನು ಮಾತ್ರ 100-100 ಯಶಸ್ವಿ ಐತಿ. ಅದೂ ಅಲ್ಲದೆ 2010 ರವಿಶಂಕರ್ ಗುರುಜಿಯವರ ಸಂಪರ್ಕದಾಗಿದ್ವಿ, ಅವರಾದ್ರೂ ನೀವೇ ದೇವರು ಇದ್ರಿ ಏನೈತಿರಿ ಅದು ಆಗಬೇಕು ಅಂತೇಳಿ ಈ ಲೆಕ್ಕದಾಗ ಅವ್ರದ್ದು ತತ್ವದಾಗೂ ಇದ್ವಿ. ಒಟ್ಟು ಎಲ್ಲ ಮಠಾಧೀಶರ ತತ್ವ ಈಗ ಅನ್ಕ ಕಣ್ಣೇರಿ ಹಬ್ಬಗಳದಾರು ಅವ್ರದನ್ಕ ತೀರ ರೈತರನ್ನ ತಿದ್ದಿ ತಿದ್ದಿ ತಿದ್ದಿ ಇದನ್ನ ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ರೈತ ಬಾಂಧವರಿಗೆ ಆಧ್ಯಾತ್ಮಿಕ ಒಂದು ಸಂಪರ್ಕ ಬಂದ್ರೆ ಹೆಂಗ್ ಬದ್ಲಾಕ ಅನ್ನೋದು ನೀವು ಒಂದು ಉದಾಹರಣೆ. ಅದಕ್ಕೆ ಅಂದ್ರೆ ಈ ಸಾವಯವಕ್ಕೆ ಮತ್ತ ಸರಳ ಜೀವನಕ್ಕೆ ಬಹಳ ಹತ್ರ. ಈಗ ನೀವು ಜವೆಗೋಧಿ ಬೆಳಿತೀರಿ, ಆಮೇಲೆ ಅರ್ಶಿನ ರೇಷ್ಮೆ ಎಲೆ ಬೆಳಿತೀರಿ, ಈ ಅರಣ್ಯ ಗಿಡಗಳೇನದಾವಲ್ಲ ಬಹುಶಃ ನೀವು ಬದುಗುಂಟ ಬೆಳಿತೀರ ಬದು, ಅದರಿಂದ ಬಹಳ ಏನ್ ಅನುಕೂಲ ಆಗಿದೆ? ಬದುಗುಂಟ ಬೆಳಿತಿರಲ್ಲ, ನೀರು ಹೊರಗೆ ಹೋಗುದಿಲ್ಲ, ನೀರು ಹೊರಗೆ ಹೋಗುದಿಲ್ಲ, ನಮಗೆ ವಾತಾವರಣ ತಂಪು ಬರ್ತೈತಿ, ನಮ್ಗೆ ಕಟ್ಟಿಗೆನೂ ಉಪಯೋಗ ಆಕೈತಿ, ಮಾರ್ಕೆಟ್ ಮಾಡಿರೂ ಉಪಯೋಗ ಆಕೈತಿ, ನಮ್ಮ ಮನೆ ಕಟ್ಟಡಗಳಿಗೂ ಉಪಯೋಗ ಆಕೈತಿ. ಈಗ ನಾವು ಒಂದು ಗನ್ಪುಟ್ ಕಟ್ಟಿಗೆ ಶಾಗವಾಣಿ ತಗೋಬೇಕಾದ್ರೆ 4,000-5,000 ರೂಪಾಯಿ ರೇಟ್ ಐತಿ ಒಂದು ಗನ್ಪುಟ್. ಅಂದ್ರೆ ಒಂದು ಗಿಡದಾಗ ಒಂದು 10-15 ಗನ್ಪುಟ್ ಆಕೈತಿ ಒಂದು 10-15 ವರ್ಷದಾಗ, ಅಂದ್ರೆ ನಮ್ದು ಅದೊಂದು 1,00,000 ರೂಪಾಯಿ ಆದಾಯ ಆತ ಒಂದು ಗಿಡದ. ಈ ಲೆಕ್ಕದ ಮೇಲೆ ನಾವು ರೈತರು ಫೇಲ್ ಆಗೋದೋ ಇಲ್ಲೇ ಗಿಡ ಯಾರಿಗೋ ಮಾರೋದು ದಾದಿಲ್ದಂಗ 5,000-10,000 ಹತ್ತು ಸಾವಿರಕ್ಕೋ ನಮಗೆ ಬೇಕಾದ ಕಟ್ಟಿಗೆ 1,00,000-2,00,000 ಕೊಡ್ತಾರೆ. ಹಿಂಗಾಗಿ ರೈತನ ದುಡ್ಡು ಹಿಂಗೆ ಕೊಚ್ಕೊಂಡು ಹೋಗಾಕೈತಿ. ಇದೇ ನಾವು ಸಾವಯವದಾಗ ಮಾಡಿದ ಬಳಿಕ ನಮ್ದು ದವಾಖಾನಿ ಔಷಧ ಖರ್ಚ ಪೂರ್ತಿ ಬಂದದಂಗಾಗ್ಯಾವ. ಔಷಧಿ ಅಂದ್ರೆ ನಮ್ಮ ರೈತರಿಗೆ ಏನೈತಿ ಅಂದ್ರೆ ನಮಗೊಂದು ಲಿಮಿಟ್ ಬರ್ತೈತಿ, ನಮ್ದು ರೇಟ್ ಯಾರು ಏನು ಬೀಳ್ತಾರೆ ಅದೇ ರೇಟ್ಗೆ ಕೊಡ್ಬೇಕು. ನಾವು ಮಾಲ್ ನಮ್ಮ ಸಾವಯವ ಬೆಳೆತೀನಿ ಅಂದ್ರೆ ನಮಗೆ ರೋಗ ರುಜಿನ ಕಡಿಮೆ ಆಕೈತಿ. 22 ಡಿಸೆಂಬರ್ದಾಗ ಈ ಸಾಂಸ್ಕೃತಿಕ ಉತ್ಸವ ಕಣ್ಣೇರಿ ಮಠದಾಗ ಇತ್ತು ಸರ್. ಆ ಉತ್ಸವದಾಗ ಈ ಜೆನರಿಕ್ ಮೆಡಿಕಲ್ದವ್ರು ಒಂದು ಶಾಪ್ ಹಾಕಿರಿ, ನಮ್ಮ ಆಲ್ ಇಂಡಿಯಾ ಜೆನರಿಕ್ ಮೆಡಿಕಲ್ದವ್ರು, ಅವ್ರು ಏನು ಹೇಳ್ರು ನಮ್ಗೆ 3.5 ಲಕ್ಷ ರೂಪಾಯಿ ನಮಗೆ ತುಂಬ್ರಿ ಡಿಪಾಸಿಟ್, ನಿಮಗೆ 1.5-2 ಕೋಟಿ ರೂಪಾಯಿ ಮೆಟೀರಿಯಲ್ ಕೊಡ್ತೀವಿ ಮೆಡಿಸಿನ್, ಮುಂದೆ ನಿಮ್ಗೆ ಅಂಗಡಿನೂ ಇಡಕ್ಕೆ ನಿಮ್ಗೆ ಲೈಸೆನ್ಸು ಕೊಡ್ತೀವಿ ಅಂದ್ರೆ ಇವು ಮಾರ್ಜಿನ್ ಈ ಎಲ್ಲಿಂದ ಎಲ್ಲಿಗೆ 3.5 ರೂಪಾಯಿ ಔಷಧ 150-200 ಮಾರ್ಬೇಕಾತ್ ನಾವು ಅಂದ್ರೆ ನಮ್ಮನ್ನ ನಾವು ಕುತ್ತಿಗೆ ಕೊಯ್ಕೋ ತೊಗೋದು ಇದು ಅಲ್ಲ ಅಂದ ನಮ್ಗೆ ಅದು ಯಾವುದೂ ಖರ್ಚಿಲ್ಲ ನಮ್ಗೆ. ಹಿಂಗಾಗಿ ನಾವು ಭಾಳ ತೃಪ್ತಿನೂ ಇದೀವಿ, ಆದಾಯಕರನೂ ಇದೀವಿ ನಾವು. ಈಗ ನೋಡ್ರಿ ಈಗ ಈಗ ಸಾವಯವ ಅಂತೇಳಿ ನೀವು ಲೇಬಲ್ ಹಾಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಮಾವಿನ ಹಣ್ಣಿನ ರುಚಿ ತಿಂದವಂಗ ಗೊತ್ತಿಲ್ಲ. ಹಂಗೆ ಈ ಒಂದು ಸಾವಯವ ಒಂದು ರೀತಿಯಿಂದ ಬೆಳೆದಂಥ ಈ ಬೆಳೆಗಳೇನದಲ್ಲ ಅವುಗಳನ್ನು ತಿಂದು ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಮಾರುಕಟ್ಟೆಯನ್ನು ಕೂಡ ಒಂದು ಸವಾಲಾಗಿ ತೊಳ್ಬೇಕಾಗ್ತದೆ, ಯಾಕಂದರೆ ಬೇರೆ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮಾರುಕಟ್ಟೆಗೆ ನೀವು APMC ಹೋದ್ರೆ ಅಂದರೆ ಸಾವಯವಕ್ಕೆ ಮತ್ತು ಸಾಮಾನ್ಯವಾಗಿ ಬೆಳೆದಂಥ ಬೆಳೆಗಳಿಗೆ ವ್ಯತ್ಯಾಸವನ್ನು ಗುರುತಿಸೋಕ್ಕಾಗೋದಿಲ್ಲ. ನೀವು ಮಾರುಕಟ್ಟೆಯನ್ನು ನೀವು ಸ್ವಂತ ಮಾಡಬೇಕಾಗ್ತದೆ ಅಂದರೆ ಅದರಲ್ಲಿ ಕೂಡ ಯಶಸ್ಸು ಪಡೆದ್ರೆ ಮಾತ್ರ ಈ ಸಾವಯವದೊಳಗೆ ಲಾಭ ಆಗ್ತದೆ. ಏನು ನೀವು ಮಾರುಕಟ್ಟೆ ತಂತ್ರಗಳು ಏನು ಏನೇನು ಮಾಡ್ತೀವಿ? ನಾವು ಮಾರುಕಟ್ಟೆ ಜನರಲ್ ಮಾರ್ಕೆಟ್ನಾಗ ಮಾರಾಟ ಮಾಡ್ತೀವಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ವಯಸ್ಸು ಆದಂಗೆ ಕೀಲು ನೋವು ಬರ್ತಾವೆ. ಕೀಳು ನೋವು ಬರ್ತಾವ ಅಂದ್ರೆ ಈಗ ನೌಕರಿ ಅವರನ್ನು ಶ್ರೀಮಂತರನ್ನು ಏನ್ ಮಾಡ್ತಾರೋ, ಮೊಳಕಲ್ ಪಟ್ಟಿ ಬದಲಾಯಿಸ್ಬೇಕಪ್ಪ ಅದನ್ನ ಮಾಡ್ಬೇಕ ಪಾತಾರ. ನಾವು ಆಗವಾಗಿ ಹೋಗಂಗಿಲ್ಲ, ನಾವು ಬಿಳಿ ಎಳ್ಳು ಬೆಳಿತೀವಿ, ಖಜೂರಿ ಇಟ್ಕೊಂಡಿರ್ತೀವಿ, ಒಂದು ಕಿಲೋ ಖಜೂರಿ ತೊಗೊಳ್ದು, ಒಂದು ಕಿಲೋ ಬಿಳಿ ಎಳ್ಳು ತೊಗೊಳ್ದು, ಬಿಳಿ ಎಳ್ಳು ಹುರಿದ ಖಜೂರಿ ಬೀಜ ತೆಗೆದ ಗ್ಲ್ಯಾಂಡರ್ಕ್ ಹಾಕಿ ಉಂಡಿ ಮಾಡ್ರಿ, ಒಂದು ಚಿಕ್ಕನಿಂಬೆ ಸೈಜ್ನಾಗ ಉಂಡಿ ಮಾಡ್ರೆ ದಿನಕ್ಕೊಂದು ಮುಂಜಾನೆ ಉಂಡಿ ತಿನ್ನೋದು, ಒಂದು ತಾಸು ಏನು ಮಾಡುವಂಗಿಲ್ಲ, ಚಾ ಕೊಡುವಂಗಿಲ್ಲ, ನಾಷ್ಟ ಮಾಡುವಂಗಿಲ್ಲ. ಈ ರೀತಿ ಮಾಡೀವಿ ಅಂದ್ರೆ ನಮ್ಮ ಕೀಲೋನೇ ಬರೋಂಗಿಲ್ಲ, ಹೋಗಿಬಿಡ್ತಾವೆ. ಇಲ್ಲದ್ರ ಕನಕ ಮೊದಲೇ ಬರೋಂಗಿಲ್ಲ, ಇದ್ರೂ ಹೋಗಿಬಿಡ್ತಾವೆ. ಯಾಕಂದ್ರೆ ನಮ್ಮ ಮೊಳಕಾಲಿಗೆ ಅದು ಇಲ್ಲಿ ಕೀಲು ಇರ್ತಾವೆ ಅಂದ್ರೆ ಇವಕ್ಕೆ ಐಲಾಗಿರಿಸ ಬೇಕು, ನಾವು ಕೆಬ್ಬಣಕ್ಕೆ ಹಾಕ್ತೀವಿ. ಇದಕ್ಕೆ ನಾವು ಇಲ್ಲಿ ತಿಂದು ಅಂದ್ರೆ ನಾವಲ್ಲಿ ಐಲಾಗಿರಿಸ ಅಲ್ಲಿ ಹೋಗ್ತೈತಿ. ಹಿಂಗಾಗಿ ನಮ್ದು ಆಹಾರದಾಗ ಔಷಧಿ. ನೀವು ಜವೆಗೋದು ಬೆಳಿತೀರಿ, ಬೇಡಿಕೆ ಭಾಳ ಅದ ನಮ್ಮ ಗ್ರಾಹಕರಿಗೆ. ಜವೆಗೋದಿ ಅಂದ್ರೆ ಭಾಳ ಆರೋಗ್ಯದಾಯಕವಾದದ್ದು. ಕೆಲವೊಂದು ಏನು ಮಾಡ್ತಾರೆ, ಸೋಮನಳ್ಳಿ ಸಸಿ ಅಂತ ಒಬ್ಬರಿದ್ದಾರೆ, ಅವರು ವಾಟ್ಸಪ್ ಗ್ರೂಪ್ ಮಾಡ್ಯಾರ, ಅವರು ಸಾವಯವ ಬೆಳೀತಾರೆ. ವಾಟ್ಸಪ್ ಗ್ರೂಪ್ ಮಾಡಿ ನಾವು ಹಿಂಗೆ ಜೋಳ ಬಂದವು ನಮ್ಮ ಇವು ಈ ಸಾವಯವ ರೈತ ಬೆಳೆದಂತಹ ಶೇಂಗಾ ಎಲ್ಲ ಬಂದವು, ನೀವು ಬರ್ಬೋದು ಅಂದ್ಕೊಳ ತಾವು ಬಂದು ತೊಗೊಂಡೋಗ್ಬಿಡ್ತಾರೆ ಎಷ್ಟೋ ಜನ. ಈಗ ನೀವು ಆ ಥರ ಈ ಒಂದು ಬೆಳೆದಿರುವಂಥ ಒಂದು ಸಾಮಾಜಿಕ ಜಾಲತಾಣಗಳ ಒಂದು ಅನುಕೂಲ ಮಾಡಿಕೊಂಡು ಮೊಬೈಲ್ನೊಳಗೆ ನೆಟ್ವರ್ಕ್ ಮಾಡಿ ಈ ಥರ ಮಾರುಕಟ್ಟೆ ಮಾಡಬಹುದಲ್ಲ. ನಾವು ಮಾರ್ಕೆಟ್ಗೆ ಹೋಗಿಲ್ಲ. ಮಾರ್ಕೆಟ್ನ ವಿಶೇಷತೆ ಅಂದರೆ ಏನ್ರಿ, ಈಗ ಒಂದು ನಮ್ಮದು ಸಾವಯವ ಪರಿವಾರ ಅಂತೇಳಿ ಡಾಕ್ಟರ್ ಆನಂದ ಆಶ್ರಯ ಅಂತೇಳಿದ್ದಾರೆ, ಅವ್ರ ನೇತೃತ್ವದಾಗ ಸಾವಯವ ಪದಾರ್ಥ ಕೊಂಡ್ಕೊಂಡ್ರೆ ಒಬ್ಬರದು, ಆದರೆ ಅಲ್ಲಿ ಎಲ್ಲ ಕಲಬೆರಕಿನ ಇತ್ತು. ನಾವು ಈ ರೀತಿಯಾಗಿ ಅದನ್ನು ಮಾರ್ಕೆಟ್ನಾಗ ಅಂತೇಳಿ ಹೊರಗೆ ಹೋಗಿಲ್ಲ. ನಾವು ಏನಿದ್ದದ್ದು ನಮ್ಮ ಓಪನ್ ಮಾರ್ಕೆಟ್ನಾಗ ಎಷ್ಟು ಮಾಡಿದ್ರೆ ಚಟ್ಟ ಮಾಡ್ತೀವಿ. ನಾವು ಸಾವಯವನು ಹೇಳಂಗಿಲ್ಲ, ಹಂಗ ನಾವು ಕೂತ್ ಮಾಡಿ ಕೂತ್ ಬಿಡ್ತೀರಿ. ನೀವು ನಿಮ್ಮ ಮನೆಯವರು ಹಂಗಾರ ಮನೆಯೊಳಗೆ ಯಾರ್ಯಾರಿದ್ದೀರಿ ಈಗ ಈ ನಿಮ್ಮ ಕೃಷಿ ಬದುಕಿನೊಳಗ ಯಾರ್ಯಾರು ತೊಡಗಿಸ್ಕೊಂಡಿರಿ? ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ನಮ್ಮ ಇನ್ನೊಬ್ಬ ಸಣ್ಣ ಮಗ ಅದಾನು, ಅವ್ನು ಮದುವೆ ಆಗಿಲ್ಲ. ನಾವು ನಾಲ್ಕೈದು ಜನ ಎಲ್ಲಾರು ತೊಡ್ಕೋತೀವಿ. ಮಗ ಸುಸಿ ಅವರು ರೈತಾಪಿನ, ಅವರು ರೈತಾಪಿನ ಮಾಡ್ತಾರೆ. ಮಗ ಏನು ಸಾಲಿ ಕಲ್ತಾನೆ? ಹತ್ತನೇ ಸಾಲಿ ಕಲ್ತಾನೆ. ಆಮೇಲೆ ನಿಮ್ಮ ಜೊತೆಗೆ ಇದ್ದಾನೆ? ಜೊತೆಗೆ ಇದ್ದಾನೆ. ಈಗ ನಿಮ್ಗೆ ವರಮಾನ ಸಾಲತ್ತ 5-6 ಮಂದಿ ಜೀವನ ನಡಿಬೇಕು, ನಿಮಗೆ ಸಂತೃಪ್ತಿ ಬರಲಿಕ್ಕೆ ಕಾರಣ ಏನು? ಯಾಕಂದರೆ ಎಲ್ಲರೂ ಈಗ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು, ಕಬ್ಬು ಬೆಳಿಬೇಕು, ಆಮೇಲೆ ಗೋಂಜೋಳ ಬೆಳಿಬೇಕು, ಆಮೇಲೆ ಹತ್ತಿ ಬೆಳಿಬೇಕು, ಅಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸಾಕಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಭಾಳ ಮಂದಿ ಹೊಂಟಿರ್ತಾರೆ. ನೀವು ಅದಕ್ಕೆ ಅಪವಾದ ಇದ್ರಲ್ಲ ಹೆಂಗೆ? ದುಡ್ಡು ಮಾಡ್ಕೊಳಕ್ಕೆ ಇದೊಂದು ವರದಾನ ಐತ್ರಿ. ಹೆಂಗೆ ವರದಾನ ಐತೆ ಅಂದ್ರೆ, ನಾವು ಒಂದು ಗೃಹಸ್ಥಾಶ್ರಮದಲ್ಲಿ ಹೇಗಿರ್ಬೇಕು ಒಂದು ಬುಕ್ ಓದ್ನಿ, ಅದ್ರಾಗ ಎಲ್ಲರಿಗೂ ಆರೋಗ್ಯ ಅನಾರೋಗ್ಯ ಯಾರು ಬಯಸ್ಯಾರೇನ? ಯಾರು ಬಯಸಿಲ್ಲ. ಹಂಗ ಶ್ರೀಮಂತಿಕೆ ಬರ್ತಾನ ಯಾರು ಬಯಸಿದ್ರಕನೂ ಅದೇ ಬುರುದು ಬುರುದನ ನಾವು ತೃಪ್ತಿ ಇರುವಟದನ್ನ. ಈ ರೀತಿ ನಮ್ಮ ಜೀವನ ಮಾಡ್ಕೊಂಡ ಯಾವುದು ಕುಂದು ಕೊರತೆ ಇಲ್ಲದೇ ನಾವು ಜೀವನ ನಡೆಸ್ಕೊಂಡು ಬಂದಿದ್ವಿ. ನಮ್ಮ ಬೆಳೆಗಳು ವಿಶೇಷತೆ ನೋಡ್ರಿ, ನಾವು ಶಾಖಾಹಾರಿ, ಮೀನ ತಿನ್ನಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅವ್ರು ಮೀನ ತಿನ್ನವ್ರ ಅವ್ರು ಮೀನ ತಿಂತಾರು, ನಾವು ಅಗಸಿ ತಿಂತೀವಿ. ಮೀನಿನ ಅಂಶನ ಈ ಅಗಸಿ ಹಾಕದವು, ಅಗಸಿ ಚಟ್ನಿ, ಅಗಸಿ ಚಟ್ನಿ. ಈ ರೀತಿ ನಾವು ಎಲ್ಲ ಥರ ಈ ಬೆಳ್ಕೋತೀವಿ. ನಾವು ಅಲಸಂದಿ ಅದು ನಮ್ಮಲ್ಲಿ ಸಾಕಷ್ಟ ಅಗಸಿ, ಮೆಂತಿ, ಈ ಶುಗರ ಮೆಂತಿ ಹಿಂಡಿ ತಿಂತೀವಿ. ಮುಂಜಾನೆ ನೆನೆಸಿ ನೀರು ಕುಡಿದು ಅದನ್ನೊಂದು ಚಮಚ ತಿನ್ನಿ ಅಂದ್ರೆ ಆಯ್ತು. ಈಗ ನಮ್ಮ ಸಾಕಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದೊಂದು ಬೆಳೀತಾರೆ. ಗೊಂಜೋಳ ಹಾಕಿದ್ರೆ ಅದನ್ನ ತೊಗೊಂಡ್ಬಿಡೋದು, ಆಮೇಲೆ ತೊಗರಿ ಹಾಕಿದ್ರೆ ತೊಗರಿನ, ಹತ್ತಿ ಆದ್ರೆ ಹತ್ತಿ, ಅಂದರೆ ಅಂತರ ಬೆಳೆ ಬೆಳೆಯೋದಿಲ್ಲ. ಆಮೇಲೆ ಅಕ್ಕಿಕಾಳು ಎಲ್ಲ ಬೆಳಿಲಿಕ್ಕೆ ಹೋಗೋದಿಲ್ಲ. ನೀವು ಸಾವಯವ ಬೆಳೀತಾ ಅಕ್ಕಿಕಾಳನ್ನು ಬೆಳಿಲಿಕ್ಕತ್ತೀರಿ, ಅದರಿಂದ ನಿಮ್ಗೆ ಏನು ಲಾಭ ಆಗ್ಯದ? ಅದರಿಂದ ಏನಾಗಿತ್ತು ಅಂದ್ರೆ, ಈಗ ನಮ್ಮದಲ್ಲಿ ಉದಾಹರಣೆ, ಈಗ ಜೋಳ ಹಾಕಿದೀವಿ. ಜೋಳ ಎದಕ್ಕೆ ಹಾಕಿದೀವಿ? ಈಗ ನಮಗೆ ಬಕ್ಕಿ ಪಕ್ಷಿ ನಮ್ಮನ್ನೆಲ್ಲ ಬರ್ಬೇಕು, ಅವು ಬಂದು ಅಂದ್ರೂ ಕೀಟ ತಿಂತಾವೆ. ಗೊಂಜಾಳ ಹಾಕಿದೀವಿ, ಗೊಂಜಾಳ ಹಾಕಿದೀವಿ ಅಂದ್ರೆ ಗಿನಿ ಬರ್ತಾವೆ, ದೊಡ್ಡ ಹಾಕಿ ಬರ್ತಾವೆ. ಈ ನವಣಿ ಆರ್ಕ ಉರ್ಲ ಹಾಕಿದೀವಿ, ಇದಕ್ಕೆ ಹಕ್ಕಿ ಅಂತಾವ ಬರ್ತಾವ ಅಂದ್ರೆ ನಮ್ಮ ಹೆಬ್ಬಟ್ಟಿನ ಉಗುರಿನ ಕಣ್ಣಿ ನಟ್ಟೆ ಹಕ್ಕಿರ್ತಾವೆ, ಆ ಹಕ್ಕಿ ಬರ್ತಾವೆ. ಅವನ್ನ ನೋಡು ಒಂದು ವಿಶೇಷತೆ, ಅವು ಹಕ್ಕಿ ನಮ್ಮಲ್ಲಿ ಒಂದು ಹಕ್ಕಿ ಹಾಕಿದ್ರೆ ನಮ್ಮ ಭೂಮಿನೂ ಪವಿತ್ರ ಆತ. ಈ ರೀತಿ ಯಾಕಂದ್ರೆ ಈ ನಮ್ಮ ಮನ್ಯಾಗ ಏನೋ ಒಂದು ಸೂತಕ ಆದರೆ ಒಂದು ಹನಿ ಆಕಳು ಗೋಮೂತ್ರ ತಂದು ಮನೆಯೆಲ್ಲ ಸೂತಕತ್ತೆ ಇದನ್ನ ಮಾಡ್ಕೊತಿದ್ವಿ. ಅಂಥದ್ರಾಗ ಇವು ಎಲ್ಲ ನಮ್ಮಲ್ಲಿ ಬರ್ತಾವಲ್ಲ, ಇದು ತೃಪ್ತಿ ಸಲುವಾಗಿ ನಾವು ಎಲ್ಲ ತರ ಐತಿ. ನಮ್ಮಲ್ಲಿ 3 ತರ ಗೆಣಸು ಐತಿ, ನಮ್ಮಲ್ಲಿ ಗಡ್ಡೆ ಗೆಣಸು, ಸುವರ್ಣ ಗಡ್ಡೆ ಅನ್ಕ ನಮ್ಮ ಭೂಮಿ ತುಂಬ ಐತಿ, ತುಳಸಿ 4-5 ತರ ಅದಾವ ನಮ್ಮಲ್ಲಿ. ಅವು ಹೆಸರೇನನ್ನು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಏನು ಸಿಗ್ತಾವ ನಮ್ಮಲ್ಲಿ ಇರ್ಬೇಕು ಒಟ್ಟು. ಈ ತೃಪ್ತಿದಾಗ ನಾವು ಇದೀವಿ. ಹಾತರ್ಕಿ ಪಲ್ಲಿ ನಮ್ಮ ಭೂಮಿ ತುಂಬ ಎಲ್ಲ ಐತಿ, ಹಾತರ್ಕಿ ಪಲ್ಲಿ ಅಂದ್ರೇ ಈಗ ಗೊತ್ತಿಲ್ಲ ಜನರಿಗೆ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ನೋಡ್ರಿ ನೀವು ನಿಸರ್ಗವನ್ನು ಎಷ್ಟು ಪ್ರೀತಿ ಮಾಡ್ತೀರಿ. ಸಾವಯವ ಕೃಷಿ ಮಾಡೋದ್ರಿಂದ ಆ ಒಂದು ಪ್ರೀತಿ ಬರ್ತದೆ. ಯಾವಾಗಲೂ ನಿಮ್ಮ ಹೊಲದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೋತೀರಿ. ಈಗ ಮಾಡುವಂಥ ಹೊಸ ನವ ಪೀಳಿಗೆಯ ರೈತರಿಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಹೊಲದೊಳಗೆ ನಾವು ಎಷ್ಟು ಸಮಯ ಕಳಿತೀವಿ ಅಷ್ಟು ನಾವು ಚಲೋ. ಅವು ನೋಡ್ರಿ ಈಗ ನಾವು ಕಾರ್ ಡ್ರೈವ್ ಮಾಡ್ತೀವಿ ಅಂತ, ಡ್ರೈವರ್ ಸೀಟ್ನೊಳಗೆ ನೀವು ಎಷ್ಟು ಸರ ಕೂತಿ ಅದ್ರ ಮೇಲೆ ನಿಮ್ಮ ಅನುಭವ, ನೀವು ಒಳ್ಳೆ ಡ್ರೈವರ್ ಅಂತ ಹೇಳ್ಬೋದು. ಹಂಗೆ ಒಬ್ಬ ಕೃಷಿಕ ಆಗ್ಬೇಕು ಅಂದ್ರೆ ಎಷ್ಟು ಹೊತ್ತು ಹೊಲದಾಗ ಕಲಿತಾನ, ಅದು ಬಹಳ ಮುಖ್ಯ ಅಲ್ಲ. ಏನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಿಗೆ? ಅದು ನಮ್ದು ಅಲ್ಲಿ ಹೊಲದಾಗ ಹೋಗಿ ನಾವು ಕೂತ್ವಿ ಅಂದ್ರೆ ಭೂಮಿ ಎಲ್ಲ ಮಾತಾಡಕತ್ತೈತಿ ನಮ್ಮ ಜೋಡಿ. ಈ ನಮ್ಮಲ್ಲಿ 8 ತರ ಬಾಳೆ ಇದೆ ಅಂತ ಹೇಳಿರ್ಲಿ, ಬಾಳೆ ನಮ್ಮ ಹೊಲದಾಗ ಇಲ್ಲ, ಎಲ್ಲ ಬದಿಗೈತಿ. ಒಂದೊಂದು ತರ ಬಾಳೆ ಒಂದೊಂದು ಒಂದು ಎರಡು ನಾಲ್ಕು ಈ ರಾಜಾಪುರಿ ಅನ್ಕ ಹೆಚ್ಚಿನ ಪ್ರಮಾಣದಾಗ ಐತಿ. ಆದ್ರೆ ಈ ಎಲ್ಲ ಹಣ್ಣು ನಾವು ತಿತ್ತಿಲ್ಲ, ಇದು ತೃಪ್ತಿ ಬಾಳ ದೊಡ್ಡದ್ರಿ ನಮ್ದು. ಲಕ್ಷ್ಮಣ ಫಲ ತಿಂದೀವಿ, ಸೀತಾಫಲ ಅನ್ಕ ಎಲ್ಲ ಮಾಮೂಲು ಸಿಗ್ತಾವು, ಅದೇನು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಇವು ಮುಖ್ಯ ಅಲ್ಲ ನಮಗೆ. ಆದ್ರೆ ನಮ್ಗೆ ಇಲ್ಲದ ಹಣ್ಣು ನಾವು ಬೆಳ್ಕೊಂಡು ತಿನ್ನೋದು ಭಾಳ ಮುಖ್ಯ. ಅಂಜೂರ ಹಣ್ಣು ಐತಿ ನಮ್ಮಲ್ಲಿ, ಭಾರಿ ಹಣ್ಣು ಐತಿ ನಮ್ಮಲ್ಲಿ. ಯಾವುದೈತಿ ಅನ್ನೋದು ನಮ್ಗೆ ಅದು ಅಲ್ಲಿ ಹೋದ್ರೆ ನೆನಪಾಕೈತಿ. ಆ ಲೆಕ್ಕದಾಗ ನಾವು ಗಿಡಗಳು ಮಾಡಿದ್ವಿ. 2.5 ಎಕರೆದಾಗ ಯಾವ ಗಿಡ ಎಲ್ಲಿ ಐತಿ ಅನ್ನೋದು ಅಲ್ಲಿ ಹೋದ್ರೆ ನೆನಪಾಕೈತಿ ನಮ್ಗೆ. ಹೊಲದಾಗ ಜಾಸ್ತಿ ಹೊತ್ತು ಕಳಿಬೇಕು ಕಳಿಬೇಕು ನಾವು. ನೀವೆಲ್ಲರೂ ಹೆಂಗೆ ಮಾಡ್ತೀರಿ, ಬಾಳೆ ಮಾಡ್ತೀರ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಮನೆ? ಇಲ್ಲ ಆದ್ರೆ ಎಲ್ಲರೂ ಕುಡಿ ಹೋಗಿ ನಾವು ಮುಂಜಾನೆ 7-8 ಹೋದ್ವಿ ಅಂದ್ರೆ 10-11 ಮನೆಗೆ ಬಂದು ಬಿಡ್ತೀವಿ ಬಿಸಿಲಾಗ. ಬಿಸಿಲಾಗ ಮತ್ತೆ ರೆಸ್ಟ್ ಮಾಡ್ತೀವಿ, ಮತ್ತೆ ದನಗಳಿಗೆ ಮೇವ ನೀರ ಮಾಡ್ಕೊಂಡು 3-4 ಗಂಟೆಗೆ ಮತ್ತಟ್ಟ. ಈಗೇನು ಮಳೆಗಾಲ ದಿನ ಆಯ್ತು, ದನಗಳು ಮೇವು ಮಾಡ್ಕೊಳ್ಳೋದು ಒಟ್ಟು ದಮ್ ದಮ್ ಕಸ ಕೀಳೋದು ಎಷ್ಟೇ ಕೆಲಸ ಅದಾವೆ. ಈಗ ಬೇಸಿಗೆ ದಿನದಾಗ 12 ತಿಂಗಳು ಏನು ಕೆಲಸ ಇಲ್ಲ, ಹೊರಗಿನ ಕೆಲಸನೂ ಏನು ನಾವು ಬಯಸಿಲ್ಲ. ಆದಾಯ ಅನ್ಕ ನಮ್ಗೆ ದೇವರು ತೃಪ್ತಿ ಆಗೋಂಗೆ ಕೊಡ್ತಾನೆ ನಮಗೆ. ಆದರೆ ಎಷ್ಟೋ ಜನ 10 ಲಕ್ಷ ಪಗಾರ ಇದ್ರು ಅವ್ರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಆ ರೀತಿ ಏನು ನಾವಿಲ್ಲ, ಎಷ್ಟೋ ಬರ್ತೈತೆ ಅಷ್ಟಾಗಿ ತೃಪ್ತಿ ಆಗಿದ್ದಾಯ್ಕೆ ಜೀವನ ನಡೆಸ್ಕೊಂಡು. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು ಭಾಳ ಸಂತೋಷ ಆಯ್ತು. ಒಬ್ಬ ಕೃಷಿಕನ ಬದುಕು ಬಂಗಾರ ಆಗ್ಬೇಕು ಅಂತಂದ್ರೆ ಸಾವಯವಕ್ಕೆ ಮರಳಬೇಕು. ಯಾಕಂದ್ರೆ ನಿಮ್ಮ ಮೊದಲ ಜೀವನಕ್ಕಿಂತ ಈಗ ಭಾಳ ಬದಲಾಗಿದೆ. ಭಾಳ ಮೊದಲು ಆರೋಗ್ಯ ತೊಂದರೆ ಭಾಳ ಇರ್ತಿತ್ತು. ಹ್ಞೂ ಹೌದಿಲ್ಲ. ಹ್ಞೂ ಏನು ತೊಂದರೆ ಇತ್ತು ನಮ್ಗೆ? ಈಗ ಕೆಲಸ ಮಾಡಕ್ಕೆ ಹಾಕಿದ್ದಿಲ್ಲ, ಬರೀ ದವಾಖಾನೆ ಜಾಸ್ತಿ, ತಲೆ ನೋಯಿಸ್ತು ಅದಾತು ಇದಾತು. ತಲೆ ನೋಯಿಸ್ತು ಅಂದ್ರೆ ಆ ದವಾಖಾನೆಗೆ ಹೋಗಿದ್ವು. ಆ ದವಾಖಾನೆಗೆ ಹೋದ್ರೆ ನಾವು ಡಾಕ್ಟ್ರ್ ಎಷ್ಟು ಹೇಳ್ತಾನೆ ಅಷ್ಟು ಬಿಲ್ ಕೊಟ್ಟು ಆಗ ಉಳಿಗಿತ್ತುವ ಈಗ ಉಳಿಗಿತ್ತುವ ಇದನ್ನ ಮಾಡ್ತಿದ್ವಿ. ಈಗ ಒಂದಿಷ್ಟು ತಲೆ ನೋವು ಕಾಣಿಸ್ತು ಅಂದ್ರೆ ಮುಗಿನಾಗ ತಿಂಗಳದಾಗ 2 ತಿಂಗಳದಾಗ ಒಮ್ಮೆ ಆಕಳ ತುಪ್ಪ ಒಂದೊಂದು ಹನಿ ಹಾಕೊಂಡು ಹೋದ್ರೆ ನಮ್ಗೆ ಯಾವಾಗೂ ತಲೆನೂ ಬರೋಂಗಿಲ್ಲ. ಈ ಆಕಳ ತುಪ್ಪದಿಂದ ಏನಾಕೈತಿ ಅಂದ್ರೆ ಈ ಗೊರ್ಕಿ ಹೊಡೆಯುವ ಶಬ್ದ ಅನ್ಕೆ ಶಾಶ್ವತವಾಗಿ ಹೋಗಿಬಿಡ್ತೈತಿ. ಈ ರೀತಿ ಔಷಧ ಮಾಡ್ಕೊಂಡು ನಾವು ತೃಪ್ತಿ ಇದೆ. ನಮ್ಮಲ್ಲಿ ಬಿಳಿ ಗುಲ್ಗಂಜಿ ಐತಿ, ಒಂದಿಟ ದನಿ ನೆಗಡಿಯಾಗಿ ಇದಾಗಿ ಇದಾತಂದ್ರೆ ಅದನ್ನ ತಪ್ಪಲತ್ತಿತ್ತು. ಕೆಲವೊಂದು ಔಷಧಿ ನಮ್ಗೆ ಅಲ್ಲಿ ಹೋದ್ರೂ ನೆನಪಕ್ಕವು. ಈ ರೀತಿ ನಮ್ಮದು ಜೀವನ ಭಾಳ ಯಶಸ್ವಿ ಜೀವನ ಮಾಡ್ಲಿಕ್ಕೆ. ಅಲ್ಲಪ್ಪ ನೀವು ಹೇಳ್ಕೊಳ್ಳೋಷ್ಟು ಶ್ರೀಮಂತ ಇರ್ಲಿಕ್ಕಿಲ್ಲ, ಆದ್ರೆ ನಿಮ್ಮ ಆರೋಗ್ಯ ಶ್ರೀಮಂತಿಕೆ ಭಾಳ ಅದ, ಮತ್ತೆ ಮನಸ್ಸಿನ ಸಂತೃಪ್ತಿ ಅದ. ಅಲ್ಲಿ ಮನಸ್ಸು ಸಂತೋಷವಾಗಿದ್ದರೆ ಇನ್ನೂ ಹೆಚ್ಚಿಂದೇನ್ರಿ, ಮನಸ್ಸೇ ಮಾಧವ ಅಂತಾರಲ್ಲ, ಹಂಗೆ ನಿಮ್ಮ ಜೀವನ ಹಿಂಗದ. ಮತ್ತೆ ನೀವು ಎಲ್ಲರೂ ಕೂಡಿ ಮಗ ಸುಸಿ ಇನ್ನೊಬ್ಬ ಮಗ ಮತ್ತೆ ಮನೆಯವರು ಎಲ್ಲರೂ ಕೂಡಿ ನೀವು ಈ ಹೊಲದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರಿ. ಅದು ಒಬ್ಬ ನಿಮ್ಮ ಮನೆ ಹಿರಿಯ ಸದಸ್ಯ ಅನ್ನೋ ಥರ ದಿವಸ ಹೋಗ್ತೀರಿ. ಅಲ್ಲಿ ಏನು ಇದೆ, ಅಲ್ಲಿ ಜೀವಿಗಳು ಏನೇನದಾವು, ಹೆಂಗೆ ಅವು ನಳಳಿಸ್ತಾ ಇದಾವೆ ಪೀಕು ಅನ್ನೆಲ್ಲ ನೋಡ್ತಿರ್ತೀರಿ. ಅದು ಬಹುಶಃ ಅಂದರೆ ನೀವು ಎಷ್ಟು ಹೊತ್ತು ಅಲ್ಲಿರ್ತೀರಿ ಅದ್ರ ಮೇಲೆ ನಿಮ್ಮ ಒಂದು ಸಂತೋಷ ಸಮಾಧಾನ. ಆಮೇಲೆ ಮಾರುಕಟ್ಟೆನೂ ಕೂಡ ಹಂಗೆ ಭಾಳ ಸರಳವಾಗಿ ಮಾಡ್ತೀರಿ, ನೀವೇ ಹೋಗಿ ತೊಗೊಂಡು ಹೋಗ್ಬಿಡ್ತೀರಿ, ಅವನ್ನ ನೀವೇ ಮಾರ್ಕೊಂಡು ಬರ್ತೀರಿ, ನೀವು ಹೋಗಿ ಎಲ್ಲ ಮಾರ್ಕೊಂಡು ಮುಂಜಾನೆ ಸಂದಮಟ್ಟ ಇದು ಮಾರ್ಕೊಂಡು ಬರ್ತೀರಿ. ಅದ್ರ ಒಂದು ತೃಪ್ತಿನೇ ಬೇರೆ ಅಂದರೆ ಅವು ಗ್ರಾಹಕರು ಒಂದು ಸಂತೃಪ್ತಿ ಇರ್ತದಲ್ಲ. ನಿಮ್ಗೆ ಯಾರು ಹೇಳ್ಯಾರು ಏ ಎಷ್ಟು ಚಲೋ ಇವು ಇವು ತೊಗೊಂಬಂದಾರ್ರಿ ಜವೆಗೋಧಿ, ಇವೋ ಭಾಳ ನಮ್ಗೆ ಖುಷಿ ಆತ್ರಿ ಇವು ಶೇಂಗಾ ತಿಂದು ಎಷ್ಟು ರುಚಿ ಅದವಲ್ರಿ ಅಂತ ನಿಮ್ಗೆ ಹೇಳ್ಯಾರನ. ಏ ರುಚಿ ನಮ್ಮದು ಮಾಲು ಏನು ಹೋಯ್ತಿಲ್ಲ, ಅದನ್ನು ಯಾರೂ ಒಂದು ತಾಸಿನೊಳಗೆ ಎಲ್ಲ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ಇದು ಅಲ್ಲದೆ ನಮ್ಮಲ್ಲಿ 4 ಥರ ಮೆಕ್ಕಿಕಾಯಿ ಇದಾವೆ, ನಾವು ಬೀಜ ಯಾವ್ದು ತಂದು ಹಾಕಿಲ್ಲ, ಅವು ತಾವ ನಮ್ಮಲ್ಲಿ ಉತ್ಪತ್ತಿ ಆಗ್ಯಾವ. ಅದು ಹೆಂಗೋ ಏನೋ ದೇವರ ಹೆಸರು ಅದ. ಈ ಸಲ ನಮ್ಮ ಹುಡುಗ ಹೋದಾಗ ನರ್ಸರಿಯಾಗ ಕಲಂಗಡಿ ತರ ತಂದು ಹೆಚ್ಚಿದೆ, ಎರಡು ಕಲಂಗಡಿ ತರ ಹೆಚ್ಚಿದ್ರೆ 4 ಕಾಯಿ ಅದು ರೀ, ಅದ್ರ ಟೇಸ್ಟ್ ಬೇರೆ ಐತ್ರಿ, ಏನೂ ಇಲ್ಲ ನಮ್ಮ ಕಬಿನಾಗಿದೆ. ಅಟ್ ಮೆಣಸಿನ ಥರದ್ರ ತಂದಿದ್ದ ದೋಸೆ ಅದ್ರ ಜೋಡಿ 2 ಥರ ಕಿತ್ಕೊಂಡ್ಬಂದಿದ್ದೆ ನಾವು, 2 ಥರ ಹೆಚ್ಚಿರ 4 ಕಾಯಿ ತಿಂದಿ ನಾವು. ಆ ತೃಪ್ತಿನೇ ಬೇರೆ ನಾವು ನಮ್ಮನ್ನಾಗಿ ಬೆಳೆದ್ದು. ಭಾಳ ಸಂತೋಷ. ಸಾವಯವದ ಒಂದು ಮಹತ್ವ ಮತ್ತು ಸಾವಯವದ ಚಮತ್ಕಾರವನ್ನು ತಾವು ಹೇಳಿದ್ರಿ, ಭಾಳ ಸಂತೋಷ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ನಿಮ್ಮ ಬದುಕು ಹಿಂಗೆ ನಂದನವನ ಆಗಿರಲಿ, ಮತ್ತು ನಿಮ್ಮನ್ನು ನೋಡಿ ಇನ್ನಷ್ಟು ರೈತರು ಈ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ ಮುಂದೆ ಬರೋಂಗಾಗಲಿ. ಯಾಕಂದರೆ ಈಗ ಭಾಳ ದೂರ ಹೋಗ್ಬಿಟ್ಟಾರ ಭಾಳ ಜನ ಸಾವಯವ ಕೃಷಿ, ಮತ್ತು ವಾಪಸ್ ಬರೋದು ಭಾಳ ಕಷ್ಟ ಅದ. ಆದರೆ ಅದು ಒಮ್ಮೆ ಬಂದರೆ ಮತ್ತೆ ಹೊಳ್ಳಿ ಇನ್ನೊಮ್ಮೆ ಈಗ ಮಾಡ್ತಾ ಇದ್ದಾರಲ್ಲ, ಯೂರಿಯಾ ಗೊಬ್ಬರ ಹಾಕೋದು, DAP ಗೊಬ್ಬರ ಹಾಕೋದು, ಮತ್ತು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಏನಿದಲ್ಲ ಅದರ ಅದಕ್ಕೆ ಯೂರಿಯಾ ಗೊಬ್ಬರ ಹೋಗ್ಬಿಡ್ತೈತಿ. ಯೂರಿಯಾ ಗೊಬ್ಬರ ಸಲುವಾಗಿ ಒಂದು ವಿಷಯ, ಮತ್ತೊಂದು ವಿಷಯ ನೆನಪಾತ್ ರೀ. ನಾವು ಮೈಸೂರಿಗೆ ಇಸ್ಕಾಣದವ್ರು ಒಂದು ತರಬೇತಿ ಕರೆದ್ರಿ, 2010 ಹೋಗಿದ್ವಿ. 2 ದಿನ ತರಬೇತಿಗೆ 2000 ರೂಪಾಯಿ ತೊಗೊಂಡಿದ್ರಿ ಅವರು. ಅಲ್ಲಿ ಟ್ರೈನಿಂಗ್ ತರಬೇತಿಗೆ ಹೋದ್ಮೇಲೆ 2000 ರೂಪಾಯಿ ಕಡಿಮೆ ಅನಿಸ್ತು ನಮಗೆ. ಅದು ಆ ತರಬೇತಿಯಾಗ ಏನು ಹೇಳಿರೋರು, ರಾಕ್ ಪಾಸ್ಪೇಟ್ ಎಕರೆ ಒಂದು 10 ಕಿಲೋ ಹಾಕ್ತವ್ರಿ ಎಕರೆ ಕಾತ್ ಹೇಳಿದ್ರು ಅವ್ರು. ರಾಕ್ ಪಾಸ್ಪೇಟ್ ಅಂದ್ರೆ ನನಗೆ 2-4 ವರ್ಷದಿಂದ ಸಿಕ್ತೆ ನಮ್ಮ ಬಸವ ಬಳಗದಾಗ. ಆ ರಾಕ್ ಪಾಸ್ಪೇಟ್ ಅಂದ್ರೆ ಏನ ಕಲ್ಲನೆ ಬೀಸಿ ಪುಡಿ ಮಾಡ್ತಾರ್ರಿ ಅವ್ರು. ಹೆಂಗಂದ್ರಿ ಅವ್ರು ಆ ಪುಡಿ ತರಕ್ ನಾವು ನಮ್ಮ ಬಸವ ಬಳಗದಾಗ ಕುಡಿಬೇಕು ಅಲ್ಲಿ ಹೋದ್ರಿನ ಲೋಕಪುರಕ್ಕೆ ಹೋದ್ರ ಅವರು ರವಿ ಬೋಶೆಟ್ಟಿ ಅಂತೇಳಿ ಅವ್ರ ಮಿಲಿಗೆ ಹೋದ್ರಿ ಅವ್ರು ಹೇಳ್ರು ಹಿಂಗ ಇದನ್ನ ಏನು ಮಾಡೋದು ಅಂತೇಳಿ ಕೇಳಿ ಇಟ್ಬೇಕು ತರಕನಕ ಹೋಗಿ ನಾನು ಮುದ್ದಾಮ್ ಭೂಮಿಗೆ ಹಾಕಕ್ಕ ಏನು ಮಾಡೋದು ಅವನಿಗೆ ಇಲ್ಲ ಇದನ್ನು ಏನು ಬೇಕಾದ್ ಮಾಡೋಕೆ ಬರ್ತೈತಿ ನೀವು ಅದಕ್ಕೆ ಮೂರ್ತಿ ಮಾಡೋರು ಏನು ಮಾಡೋರು ಬಣ್ಣ ಮಾಡೋರು ಏನು ಇವು ಏನು ಮಾಡೋರು ಅಂತ ಕೇಳಿದ್ರಿ ಏನು ಮಾಡೋದ ಹೆಂಗೆ ಅಂತೇಳಿ ಕೇಳ್ತಿ ನೆಲಕ್ಕೆ ಹೋಗಿದ್ರೆ ಚಲೋ ಆಕೈತಿ ನಾವು ನೆಲಕ್ಕೆ ಹೋಗಿ ಬಂದಿರ್ತೀನಿ ಅದನ್ನು ಹೆಂಗೆ ಕ್ವಾಟ್ರ್ ಅಂದ್ರೆ ಅವ್ರು ನಾವು ಏನು ನಮಗೆ ಬೇರೆದವ್ರು ಹೋಯ್ತಾರಲ್ಲ ಅದಕ್ಕಿಂತ ಟನ್ಗೆ 200 ರೂಪಾಯಿ ಕಡಿಮೆ ಕೊಟ್ಟು ಅಂದ್ರೆ ಅವ್ರು ರೈತನತ್ಲೆ ಅವ್ರು ಏನು ಹೇಳಿದ್ರೆ ಒಂದು ವಿಷಯ ಎಷ್ಟು ಗೊಬ್ಬರ ಫ್ಯಾಕ್ಟ್ರಿ ಅದಾವಲ್ಲ ಎಲ್ಲದಕ್ಕೂ ನಂದ ಹೋಗ್ತೈತಿ ಹೇಳ್ರಿ ಅವ್ರು ಕಲ್ಲಿನ ಪುಡಿನ ಅಂದ್ರೆ ನಾವು ಇವರಲ್ಲೇ ತೊರೆದು ಬಂಗಾರ ಅಲ್ಲಿ ಟಂಕ್ ಕೂಡಿಸ್ತಾನಂಗಾಗತೈತಿ ಅದ್ರ ರೇಟ್ ಇಲ್ಲಿ 1 ರೂಪಾಯಿ ಅಲ್ಲಿ 50 ರೂಪಾಯಿ ಹಿಂಗಾಗಿ ಭಾಳ ಮೋಸ ಐತಿ ಒಬ್ಬರಿಗೊಬ್ಬರು ತಿಳ್ಕೊಂಡು ನಾವು ವಿಶ್ವಾಸ ಇಡ್ಬೇಕು ನಮ್ಮ ದೇವ್ರ ಮೇಲೆ ವಿಶ್ವಾಸ ಇಟ್ಟರೆ ನಮ್ದು ಒಟ್ಟ ಕೈ ಬಿಡಂಗಿಲ್ಲ ಅಂದ್ರೆ ಸರಳವಾಗಿ ನೀವು ಖರ್ಚು ಕಡಿಮೆ ಮಾಡ್ಕೊಂಡು ಬದುಕು ಮಾಡೋದು ಕಲಿತ್ರೆ ಕೃಷಿನೂ ಬಂಗಾರ ಆಗ್ತದೆ ಮತ್ತೆ ನೀವು ನಾವು ಆರಾಮಾಗಿರ್ತೀವಿ ಇರೋ ರೀತಿಯಿಂದ ಬೆಳೆದ್ರಂತೂ ಇನ್ನೂ ಖುಷಿ ಆರಾಮ ಸಲ ಇರ್ತೀವಿ. ಕಲಪ ಇಷ್ಟು ಯಶಸ್ವಿಯಾಗಿ ನೀವು ಸಂತೋಷದಿಂದ ಇದ್ದೀರಲ್ಲ ಸಂತೋಷವನ್ನು ಹಂಚ್ಕೊಳ್ಬೇಕಂತ ನಿಮಗೆ ಸಾಕಷ್ಟು ಜನ ರೈತರು ನಿಮಗೆಲ್ಲ ಕೇಳ್ಯಾರ ನಮ್ಮ ರೇಡಿಯೋ ಕೇಳುವಂಥ ರೈತ ಬಾಂಧವರಿಗೆ ಕೂಡ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ದೂರವಾಣಿ ಸಂಖ್ಯೆ ಹೇಳ್ಬೋದು ಹೇಳ್ತೀನಿ ಹೇಳ್ರಿ 9620502008 ಇನ್ನೊಮ್ಮೆ ಹೇಳ್ರಿ 9620502008 ರೈತ ಬಾಂಧವರೇ ಬರ್ಕೊಂಡ್ರಲ್ಲ ಅಂದರೆ ಅವರನ್ನು ಸಂಪರ್ಕಿಸಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗ್ತದೆ. ಭಾಳ ಸಂತೋಷ ಈ ಥರ ನಿಮ್ಮಂಥ ರೈತರು ಯಶಸ್ವಿ ರೈತರು ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಆಸೆ ಮಾಡ್ತೀವಿ. ರೈತ ಬಾಂಧವರೇ ಈ ಎಲ್ಲ ಮಾತುಗಳನ್ನು ಕೇಳಿದ್ರಲ್ಲ ಸಾವಯವಕ್ಕೆ ಮರಳಿ ಬನ್ನಿ ಸಾವಯವದಲ್ಲಿ ಸುಖ ಇದೆ ನೀವು ಕೂಡ ಯಶಸ್ವಿ ರೈತರಾಗಲಿಕ್ಕೆ ಸಾಧ್ಯ ಇದೆ ಕಡಿಮೆ ಖರ್ಚು ಹೆಚ್ಚು ಆದಾಯ ಮಾಡುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಿರಿ ಅಂತ ಹರಿಸ್ತೀವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹೀಗೆ ನೀವು ನಿಮ್ಮ ಸಾವಯವದಲ್ಲಿ ಸಿರಿವಂತರಾಗಿ ಬೆಳೆಯಿರಿ ಅಂತೇಳಿ ಆಸೆ ಮಾಡ್ತೀವಿ. ನಮಸ್ಕಾರ ಧನ್ಯವಾದ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಅನುಭವಗಳ ಕುರಿತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಹಿರಿಯ ಯಶಸ್ವಿ ರೈತ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೌಳಿನ್, ಸಂಕಲನ ನವೀನ್ ಮಹಾಲೆ. ಈಗ ಕೇಳಿ ಬೆನಗನಕೊಪ್ಪದ ಪುಂಡ್ಲಿಕಪ್ಪ ಭರಮಪ್ಪ ಗುಡಸಲ್ಮನಿ ಮತ್ತು ಸಂಗಡಿಗರಿಂದ ಡೋಳಿನ ಪದಗಳು. ಗುರುಬೆ ಪೋರಾಟ ಕನ ಕನಬೈ ಮಡ ಧ್ಯಾನ ಮುಂದಿನ ಕೋಚನ